ಜಾಯ್ ಚಂದ ಚಂದ ಜಾಯ್ ಜಳ ಕತ್ವರೋವನ ಬ್ಯಾಡ ಕೊಡ್ಯ ಗುರವೇ ನಾ ಮರೆ ಬ್ಯಾಡ ಕೊಡ್ಯ ಗುರವೇ ನಾ ಮರೆ ಬ್ಯಾಡ ಕೊಡ್ಯ ಗುರವೇ ನಾ ಮರೆ ಬ್ಯಾಡ ಕೊಡ್ಯ ಇಂತ ಗುರಪಾದ ಎಡೆಲ ಅಕ್ಕ ನಿಮಗೆ ಅನೋದಾಡ ಗುರವೇ ನಾ ಮರೆ ಬ್ಯಾಡ ಕೊಡ್ಯ ಎಂದ